ಕ್ಷಾನಂದ, ಅದರ ಮೇಲೆ ಅದು ಸ್ಥಿತಿಯೇ ಇಲ್ಲೇ ಇಲ್ಲ. ಆ ಅಂತ ಮೋಕ್ಷಾನಂದಕ್ಕೆ ನಿಯಾಮಕ ಇದು. ಅದರಿಂದ ಪ್ರಾಣಶಬ್ದವಾಗಿ ಜೀವ ಮೋಕ್ಷದಲ್ಲಿ ಆನಂದವನ್ನು ಅನುಭವಿಸುವ ಜೀವ ತತ್ವದ ಅಭಿಮಾನ ದೇವತೆ ಇದು. ಅದರಿಂದ ಮೋಕ್ಷಾನಂದಕ್ಕೂ ನಿಯಾಮಕ ಆಗಿರುವುದರಿಂದ ಪ್ರಾಣಶಬ್ದವಾಗಿ. ಇನ್ನೊಂದು ಆಣ ಅಂದ್ರೆ ಭಾರತ. ಯಾಕೆ ಜೀವಕೋಟಿಯಲ್ಲಿ ಪ್ರಾಣದೇವರನ್ನು ಬಿಟ್ಟರೆ ಅಲ್ಲಿ ಅಪರೋಕ್ಷ ಜ್ಞಾನದ ಆನಂದವನ್ನು ಕೊಡ್ತಕ್ಕಂಥ ಮಹಾಶಕ್ತಿ ಇವಳು. ಅದನ್ನ ಆಣ ಅಂದ್ರೆ ಅಧಿಕ ಆನಂದ ಸ್ವರೂಪ ಅವಳಿಗೂ ಪ್ರಕೃಷ್ಟ. ಆದ್ದರಿಂದ ಇವಳು ಪ್ರಾಣ, ಆಣಳಿಗೂ ಪ್ರಕೃಷ್ಟ ಪ್ರಾಣ. ಹೀಗೆ ಭಾರತೀಪತಿ ಅನ್ನುವುದರಿಂದ ಪ್ರಾಣ, ಮೋಕ್ಷಾನಂದ ಸುಖಕ್ಕೆ ಮೋಕ್ಷಾನಂದಕ್ಕೆ ನಿಯಾಮಕನಾದದ್ದರಿಂದ ಪ್ರಾಣ. ಆಮೇಲೆ ಎಲ್ಲಾ ಅಧಿಷ್ಠಾನ ದೇವತೆಗಳು ಭಗವಂತನ ಉಪಾಸನ ಅಧಿಷ್ಠಾನ ದೇವತೆಗಳಲ್ಲೆಲ್ಲ ಪ್ರಕೃಷ್ಟ ಸರ್ವಶ್ರೇಷ್ಠ ಅಧಿಷ್ಠಾನ ಪ್ರತೀಕ. ಆದ್ರಿಂದ ಪ್ರಾಣ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ಯಥಾವಾಹನಾಭವಸಮರ್ಪಿತಾ ಪ್ರಾಣೇ ಸರ್ವಂ ಸಮರ್ಪಿತ. ಯಥಾವಾ ಅರಾಹ ನಾಭವ ಸಮರ್ಪಿತಾ, ಒಂದು ಚಕ್ರ ಇದೆ ವೀಲ್, ಅದು ನಾಭಿ ಅಂದ್ರೆ ಮಧ್ಯದ ಪೀಸು. ಆ ಮಧ್ಯದ ಪೀಸಿಗೆ ನೀವೀಗ ನೋಡ್ತೀರಿ, ಈಗ ಯಾವುದಂದ್ರೆ ಈ ಒಂದು ಸೈಕಲ್ ಆದ್ರೆ ಸರಿಯಾಗುತ್ತಾಗ ಸೈಕಲ್ ನಲ್ಲಿ ಆ ಹೊರಗಿನ ಪೀಸಿಗೆ ಮತ್ತು ಮಧ್ಯದ ಪೀಸಿಗೆ ಕಟ್ಟಿಗಳಿಂದ ಜೋಡಿಸಿರ್ತಾರೆ, ನೂರಾರು ಕಟ್ಟಿಗಳು. ಆ ಕಟ್ಟಿಗಳಿಗೆ ಅರ ಅಂತ ಸ್ಪೋಕ್ಸ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಅರಗಳು. ಆ ಕಟ್ಟಿ ಎಲ್ಲ ಸೇರಿಕೊಂಡು ಈ ಚಕ್ರಕ್ಕೆ ಇಡೀ ಗಾಡಿಗೆ ಆಧಾರ ಚಕ್ರ, ಇಡೀ ಚಕ್ರಕ್ಕೆ ಆಧಾರ ಆ ಕಟ್ಟಿಗಳು. ಕಟ್ಟಿ ದೊಡ್ಡಬಿಟ್ರೆ ಚಕ್ರ ಮುಂದೋಗುತ್ತೆ. ಆ ಕಟ್ಟಿಗೆ ಆಧಾರ ಮಧ್ಯದ ಪೀಸು, ಅದನ್ನು ಕಟ್ಟಿ ಹಾಗಾಗಿ ಇಡೀ ಎಂಟೈರ್ ಮೂಮೆಂಟ್ ಆಫ್ ವೆಹಿಕಲ್ ಆ ಚಕ್ರದ ಮಧ್ಯದ ನಾಭಿ, ನಾಭಿ ಮಧ್ಯ ಮಧ್ಯ ಮಧ್ಯದ ಪೀಸಿ ಗಾಡಿ ಮರದ ಗಾಡಿಯಲ್ಲಿ ಮಧ್ಯದ ಒಂದು ತೊಲೆ ಇರುತ್ತೆ. ಅದನ್ನು ಹೀಗೆ ಗಾಡಿ ಅಡಿಯಲ್ಲಿ ಈ ತುದಿಯಿಂದ ಆ ತುದಿಯ ತನಕ ಇಟ್ಟಿರ್ತಾರೆ, ಅದಕ್ಕೆ ಈ ಚಕ್ರವನ್ನು ಸೇರಿಸ್ತಾರೆ. ಸೊ ಇಡೀ ಚಕ್ರದ ಎಲ್ಲಾ ಅರಗಳು ಅರಗಿಲ್ಲಿಗಳು ಸ್ಪೂಕ್ಸ್ ಮಕ್ಕೀಲುಗಳು ಆ ಮಧ್ಯದ ತೊಲೆಯಲ್ಲಿ ಸೇರಿಕೊಂಡಿರ್ತಾರೆ, ಮಧ್ಯದ ತೊಲೆ ಮೇಲೆ ಗಾಡಿ ಇಟ್ಟಿರ್ತಾರೆ, ಗಾಡಿ ಹೋಗುತ್ತೆ. ಸೊ ಇಡೀ ಚಲನೆಗೆ ಇಡೀ ಗಾಡಿಯ ಚಲನೆಗೆ ಆಧಾರ ಆ ಮಧ್ಯದ ತೊಲೆ, ಮರದ ತೊಲೆ, ಮರದ ದಿಂಬು. ಇಡೀ ಚಕ್ರದ ಎಲ್ಲ ಅರಗೀಲುಗಳಿಗೆ ಆಧಾರ ಆ ಮಧ್ಯದ ನಾಭಿ. ಯಥಾ ಅರಾಹ ಯಥಾವಾ ಅರಾಹ ನಾಭವು ಸಮರ್ಪಿತ ನಾಭಿ, ಅದರ ಸೆಂಟರ್ ಪಾಯಿಂಟ್ ಆಫ್ ದ ಬೀನ್, ಅದರ ಮಧ್ಯಭಾಗದಲ್ಲಿ ಇಡೀ ಚಕ್ರದ ಎಲ್ಲ ಅರಗೀಲುಗಳು ಮತ್ತು ಚಕ್ರ ಮತ್ತು ಚಕ್ರ ಸಹಿತವಾದ ಇಡೀ ಗಾಡಿ ಅದರಲ್ಲಿ ಅಧೀನವಾಗಿದೆಯೋ ಏವಂ ಅಸ್ಮಿನ್ ಪ್ರಾಣೇ ಸರ್ವಂ ಸಮರ್ಪಿತ. ಹಾಗೆ ಈ ಬದುಕಿನ ಬಂಡಿಯ ಎಲ್ಲ ಅರಗೀಲುಗಳು ಅದರ ಮಧ್ಯಾಶ್ರಯನಾಗಿರ್ತಕ್ಕಂಥ ಪ್ರಾಣದೇವರನ್ನು ಸೇರಿಕೊಂಡು ಎಲ್ಲ ಇಡೀ ಚಕ್ರ ತಿರುಗುವುದವರಿಂದ, ಇಡೀ ಗಾಡಿಯ ಚಲನೆ ಅವರಿಂದ, ಎಲ್ಲಕ್ಕೂ ಆಶ್ರಯ. ಆದ್ದರಿಂದ ಅವನು ಪ್ರತಿಷ್ಠ ನಾಯಕ ಪ್ರಾಣ. ಏವೋ ಅಸ್ಮಿನ್ ಪ್ರಾಣೇ ಸರ್ವಂ ಸಮರ್ಪಿತ. ಹೌದಾ, ಎಲ್ಲ ಆಯಿತು. ಈಗ ಹಾಗಾದ್ರೆ ನಮ್ಮ ಎಲ್ಲೋ ಚಲನೆ ಅಡಗತವು ಅಂತ, ನಮ್ಮ ಎಲ್ಲಾ ಚಲನೆ ಪ್ರಾಣಯತಿ ಚಲನೆ ಮಾಡಿಸುವನು ಅವನು, ಅವನಿಂದ ನಮ್ಮಲ್ಲಿ ಚಲನೆ. ಪ್ರಾಣಶಕ್ತಿ ಇದೆ ಅಂದ್ರೆ ಚಲನೆ ಇದೆ, ಪ್ರಾಣ ಹೋಯ್ತು ಅಂದ್ರೆ ಚಲನೆ ಇಲ್ಲ. ಅದು ಆಯ್ತು, ಈ ಚಕ್ರ ತಿರುಗಿದ್ರೆ ಗಾಡಿ ತಿರುಗುತ್ತೆ, ಅದೆಲ್ಲ ಆಯ್ತು. ಅರ ಇವ ನವಲ್ಪನಾಭವು ಪ್ರಾಣೇ ಸರ್ವಂ ಪ್ರತಿಷ್ಠಿತ. ಬೇರೆ ಬೇರೆ ಈ ಮಾತು ಹೇಳ್ತಾರೆ. ಅದು ಈಗ ಇಷ್ಟು ಹೇಳುವಾಗ ನಾರದರಿಗೊಂದು ಸಂಶಯ ಬಂದಿರ್ತದೆ, ಅಥವಾ ಅವ್ರು ಕೇಳಿದ್ರು ಇನ್ನೊಂದು ಸರತ್ ಕುಮಾರ್ ಉತ್ತರ ಹೇಳಿಬಿಡ್ತಾರೆ. ನಾರದರಿಗೆ ಈ ಸಂಶಯ ಬರಬಹುದಲ್ಲ, ಕೇಳುವವರಿಗೆ ಏನು ಸಂಶಯ ಬರುತ್ತೆ ಅದನ್ನು ತಾನೇ ಊಹಿಸಿಕೊಂಡು ಉತ್ತರ ಹೇಳುವುದು ನಿಜವಾದ ಅಧ್ಯಾಪಕನ ಲಕ್ಷಣ. ಶಿಷ್ಯ ಪ್ರಶ್ನೆ ಹೇಳಿದ ಕೇಳಿದ ಮೇಲೆ ಉತ್ತರ ಕೊಡುವುದಲ್ಲ, ಏನು ಪ್ರಶ್ನೆ ಬರಬಹುದು ಅದನ್ನು ಉತ್ಥಾಪ್ಯ ಪ್ರಶ್ನೆಗಳನ್ನು ಆರೋಪ ಮಾಡಿ ಉತ್ತರ ಬರಬೇಕು ಗುರುವಾದ. ಆಮೇಲೆ ಶಿಷ್ಯ ಹೇಳಬೇಕು, ಗುರುಗಳೇ ಸಂಶಯ ಇತ್ತು ಕೇಳಬೇಕು ಅಂತ ಮಾಡಿದ್ದೆ, ನೀವೇ ಹೇಳಿಬಿಟ್ರು, ನಿಮ್ಗೆ ಉತ್ತರ ಹೇಳ್ಬಿಟ್ಟು, ನಾನು ಕೇಳಬೇಕು ಅಂತ ಅನ್ಸಿದ್ದೆ, ನೀವು ನನ್ನ ಮನಸ್ಸಲ್ಲಿ ಇದ್ದಕ್ಕೆ ನೀವು ಉತ್ತರ ಹೇಳ್ಬಿಟ್ರು. ಹಾಗೆ ಈಗ ಸನ್ನ ಇದು ಇಷ್ಟೆಲ್ಲ ಪ್ರಾಣದೇವರು ಎಲ್ಲಕ್ಕೂ ಚಾಲನೆ ಕೊಡ್ತಾರೆ. ಪ್ರಾಣದೇವರಿಗೆ ಚಾಲನೆ ಕೊಡುವುದು ಯಾರು? ಅವನು ತಾನೇ ತನ್ನನ್ನು ತಿರುಗಿಸಿಕೊಳ್ತಾನೋ? ಯಾಕೆಂದ್ರೆ ಈ ಗಾಡಿ ಒಂದರಲ್ಲೇ ಬಂತು, ಗಾಡಿ ಗಾಡಿ ಇಡೀ ಗಾಡಿ ಆ ಮಧ್ಯದ ಒಂದು ನಾಭಿ ಮಧ್ಯದ ತೊಲೆಯಲ್ಲಿ ನಿಂತಿದೆ. ಆ ನಾಭಿಯಲ್ಲಿ ಇಡೀ ಚಕ್ರ ನಿಂತಿದೆ, ಚಕ್ರದ ಸ್ಪೋಕ್ಸ್ ನಿಂತಿದೆ, ಎಲ್ಲ ನಿಂತಿದೆ. ನಾಭಿಯಿಂದಾಗಿ ಗಾಡಿ ಚಲಿಸ್ತಾ ಇದೆ. ನಾಭಿಯಲ್ಲಿ ಚಲನೆ ಮಾಡುವನು ಯಾರು? ಅದನ್ನು ಹೇಳಿಯೋ ಗಾಡಿ ಹೇಳಿಯೋನು ಒಬ್ಬ ಎತ್ತುವನ್ನು ಕೂಡ ಎತ್ತು ಸ್ವಲ್ಪ ಗಾರಿಗಾರಬೇಕು, ಒಬ್ಬ ಸಾರಥಿ ಬೇಕಲ್ಲ. ಹಾಗೆ ಗಾಡಿ ಒಂದು ಸಾರಥಿ, ಕುದುರೆ ಗಾಡಿ ಆದರೂ ಸಾರಥಿ, ಎತ್ತಿನ ಗಾಡಿ ಸಾರಥಿ ಬೇಕು. ನಮ್ದೇ ಮೋಟರ್ ಕಾರ್ ಆದರೂ ಕೂಡ ಅಷ್ಟೇ, ಸೈಕಲ್ ಆದರೂ ಸರಿ, ಅದು ಇಡೀ ಗಾಡಿಯನ್ನು ತಿನ್ನಿಸೋದು ನೀರು. ಆದರೆ ನಾವು ಕೂತು ತಿನ್ನಿಸ್ಬೇಕಲ್ಲ, ಕೂರ್ಬೇಕಲ್ಲ ಚೇತನ ಬೆಂದೆ ಮತ್ತು ಹಾಗೆ ಇಲ್ಲಿ ಪ್ರಾಣದೇವರು ಇಲ್ಲಿ ಚಕ್ರ ಆಯ್ತು, ಚಕ್ರದ ಮತ್ತೆ ಇದಾಯ್ತು. ನಾನೇ ಇಡೀ ರಿಸೈಕಲ್ ತಿನ್ನಿಸೋರು ಯಾರು? ಪ್ರಾಣ ಪ್ರಾಣಿಯನೇ ಅವನಿಗೊಬ್ಬ ಪ್ರಾಣ ಇದ್ದಾರಪ್ಪ, ಮುಖ್ಯ ಪ್ರಾಣನಿಗೂ ಒಬ್ಬ ಪ್ರಾಣ ಇದ್ದಾನೆ. ಪ್ರಾಣಸ್ಯ ಪ್ರಾಣ ಉತ ಚಕ್ಷುಷ ಚಕ್ಷು ಶ್ರೋತ್ರಸ್ಯ ಶ್ರೋತ್ರ ಮನಸೋ ಮನೋಯ ದ್ವಾಚೋ ವಾಚಂ ಸಹ ಪ್ರಾಣಸ್ಯ ಪ್ರಾಣ ಚಕ್ಷುಷ ಚಕ್ಷು ಅತಿಮುಚ್ಯ ಶಿರಾ ಪ್ರಜ್ಞಾಸ್ಮಾನ್ ಲೋಕಾ ಅಮೃತಾಭವಂತಿ. ಪ್ರಾಣನಿಗೂ ಚಲನೆ ಕೊಟ್ಟವರು, ಪ್ರಾಣದಲ್ಲೂ ಉಸಿರಾಡಿಸುವ ಒಬ್ಬ ಪ್ರಾಣಿ ಇದ್ದಾನೆ. ಅದರಿಂದ ಪ್ರಾಣ ಪ್ರಾಣಿಯನೇ ಆಗಿ ಈ ಪ್ರಾಣ ನಮ್ಮನ್ನೆಲ್ಲ ಹೊತ್ಕೊಂಡು ತಿರುಗಾಡಿಸ್ತಾನೆ. ಇವರಲ್ಲ ಇವರಿಗೊಬ್ಬ ಮುಖ್ಯ ಪ್ರಾಣ ಇದ್ದಾನೆ ಭಗವಂತ, ಅವನು ಅವನ ಅಧೀನವಾಗಿ ಉಚ್ಚರಿಸ್ತಾನೆ. ಈ ಗಾಡಿ ಬಿಡಿಯುವ ಬೇರೆ ಇದ್ದಾನೆ, ಇವನು ಚಕ್ರದ ಮಧ್ಯದ ತೊಲೆ, ಅದ್ರ ಮೇಲೂ ಕೂತು ಇಡೀ ಗಾಡಿಯನ್ನು ನಡೆಸುವ ಒಬ್ಬ ಗಾಡಿಗಾರ ಬೇರೆ ಇದ್ದಾನೆ. ಅದು ಯಾರು? ಅವನು ಪ್ರಾಣ. ಈ ಪ್ರಾಣನಿಗೂ ಪ್ರಾಣ, ಆ ಪ್ರಾಣ ಈ ಪ್ರಾಣದಿಂದ ಈ ಪ್ರಾಣನನ್ನು ಆ ಪ್ರಾಣ ಚಲನೆ ಮಾಡಿಸ್ತಾನೆ. ಅದನ್ನ ಭಗವಂತ ಪ್ರಾಣದೇವರಿಗೆ ಚಲನೆ ಕೊಡ್ತಾನೆ, ಪ್ರಾಣದೇವರ ಮೇಲೆ ಚಲನೆ ಕೊಡ್ತಾನೆ. ಹೀಗೆ ಇಡೀ ಜಗತ್ತು ಪ್ರಾಣ ಪ್ರಾಣೇನೇ ಆಗಿ ಈ ಜಗತ್ತಿನ ಮೂಲ ಶಕ್ತಿಯಾಗಿರತಕ್ಕಂತಹ ಪ್ರಾಣತತ್ವವನ್ನು ಅದು ಯಾವ ಭಗವಂತನಿಗೆ ಅಧಿಷ್ಠಾನವೋ ಅರ್ಥ ಭಗವಂತನ ಭಗವಂತನೇ ಅದಕ್ಕೆ ಚಲನೆ ಕೊಡ್ತಾನೆ, ಪ್ರಾಣ ಪ್ರಾಣೇನೇ ಆಗಿ. ಅದರಿಂದ ಭಗವಂತನನ್ನ ಪ್ರಾಣತತ್ವದಲ್ಲಿ ಭಾಷಣ ಮಾಡಬೇಕು ಅನ್ನೋದು ಅರ್ಥ. ಪ್ರಾಣ ಪ್ರಾಣೇನೇ ಆಗಿ, ಮತ್ತೆ ಪ್ರಾಣ ಪ್ರಾಣವೃಂದದಾಗಿ ಅಷ್ಟೇ ಅಲ್ಲ, ಈ ಪ್ರಾಣ ಇವನಿಗೆ ಬರೀ ಚಲನೆ ಅಷ್ಟೇ ಅಲ್ಲ, ಪ್ರಾಣ ಪ್ರಾಣಂ ಪ್ರತಿ ದದಾತಿ, ಪ್ರಾಣದೇವರು ಏನು ಬಯಸಿದರೋ ಸರ್ವೇ ಕಾಮ ಸಮರ್ಪಿಸಿದ್ದಲ್ಲ. ನಾನು ಸರಸ್ವತಿಯಲ್ಲಿ ಭಾರತಿಯಲ್ಲಿ ಉಪಾಸನೆ ಮಾಡಿದ್ರೆ ನಮ್ಮ ಕಾಮನೆಗಳೆಲ್ಲ ಈಡೇರ್ತವೆ. ಪ್ರಾಣದೇವರು ಯಾರಾದ್ರೂ ಉಪವಾಸ ಮಾಡಬೇಕು, ಗಂಟೆಯಲ್ಲಿ ಉಪವಾಸ ಮಾಡಬೇಕಾಗುತ್ತೆ ದೇವರನ್ನ. ಪ್ರಾಣ ಪ್ರಾಣಂ ದದಾತಿ, ಪ್ರಾಣದೇವರಿಗೆ ಭಗವಂತ ಪ್ರಾಣಂ ಪ್ರತಿ ಸರ್ವಂ ಅವೇಷ್ಟಂ ದದಾತಿ. ಅವನಿಗೆ ಯಾರಾದ್ರೂ ಏನು ಉಪಾಸನೆ ಮಾಡಬೇಕಾಗಿಲ್ಲ, ಭಗವಂತ ಪ್ರಾಣದೇವರು ಬಯಸಿದ್ದಂಡ ಬಯಸಿದ್ದಂಡೆಲ್ಲ ಕೊಡ್ತಾನೆ. ಪ್ರಾಣ ಪ್ರಾಣೇನ ಯಾಕೆ ಪ್ರಾಣಶಕ್ತಿಯಿಂದಾಗಿ ಭಗವಂತನಿಂದಾಗಿ ಪ್ರಾಣದೇವರು ಜನಿಸ್ತಾರೆ ಅಷ್ಟೇ ಅಲ್ಲ, ಪ್ರಾಣ ಪ್ರಾಣಂ ದದಾತಿ, ಪ್ರಾಣದೇವರಿಗೆ ಏನು ಬೇಕು ಅದನ್ನೆಲ್ಲವನ್ನೂ ಭಗವಂತ ಕೊಡ್ತಾನೆ. ಅದು ನಮಗೆ ಆಗುತ್ತೆ. ಪ್ರಾಣ ಪ್ರಾಣಂ ದದಾತಿ, ಈ ಪ್ರಾಣ ಇದ್ದಾನಲ್ಲ ಅವನೇ ಆ ಪ್ರಾಣನನ್ನು ನಾನು ಕೊಡ್ತಾನೆ. ಅಂದ್ರೆ ಭಗವಂತನ ಅರಿವು ಕೊಡ್ತಕ್ಕೂ ಪ್ರಾಣದೇವರು, ಪ್ರಾಣ ಪ್ರಾಣಂ ದದಾತಿ, ಆ ಪ್ರಾಣ ಮುಖ್ಯ ಪ್ರಾಣಿಗೆ ಎಲ್ಲವನ್ನೂ ಕೊಡ್ತಾನೆ. ಈ ಮುಖ್ಯ ಪ್ರಾಣ ನಮಗೆ ಪ್ರಾಣನನ್ನು ಭಗವಂತನನ್ನು ಕೊಡ್ತಾನೆ. ಭಗವಂತನ ಕೊಡೋದಂದ್ರೇನು? ಭಗವಂತನ ಅರಿವು ಕೊಡೋದಷ್ಟೇ. ದೇವರನ್ನು ಕೊಡೋದಂದ್ರೆ ದೇವರನ್ನ ಕೊಡ್ಲಿಕ್ಕೆ ಅಲ್ಲಿ ಒಂದು ದೂರದಿಂದ ತಂದು ಕೊಡ್ಲಿಕ್ಕೆ ನಮ್ಮೊಳಗೆ ಇದ್ದಾನಲ್ಲ, ಇರುವ ಅರಿವನ್ನು ಕೊಡೋದಷ್ಟೇ. ಪ್ರಾಣ ಪ್ರಾಣಂ ದದಾತಿ ಅಷ್ಟೇ ಅಲ್ಲ, ನಮ್ಮನ್ನ ನಮ್ಮ ಹತ್ರ ಭಗವಂತನ ತಂದು ಕೊಟ್ಟ, ನಮಗೆ ಭಗವಂತ ಅರಿವು ಕೊಟ್ಟ, ಅಲ್ಲಿಗೆ ಉಳಿಯಲಿಲ್ಲ. ಮತ್ತೇನು ಮಾಡ್ತಾರೆ ಅವ್ರು ದೊಡ್ಡ ಪ್ರಾಣಾಯದಾತಿ, ನಮ್ಮನ್ನು ಭಗವಂತನ ಕರ್ಕೊಂಡು ಕೊಡ್ತಾರೆ. ಕೊನೆಗೆ ಮೋಕ್ಷದಲ್ಲಿ ಭಗವಂತ ಹತ್ರ ಈ ಜೀವನ ಒಪ್ಪಿಸುವನು ಪ್ರಾಣದೇವ. ಅದರಿಂದ ಭಗವಂತನ ಅರಿವು ಕೊಡುವನವ, ನಮ್ಮನ್ನು ಭಗವಂತನ ಬಳಿ ಕೊಂಡೋಗ ಮುಟ್ಟಿಸುವ, ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಸೇರಿಸುವನವ, ಅಂಥ ಪ್ರಾಣನಿಗೆ ವಯಸ್ಸಿದ್ದನ್ನು ಕೊಡಬಹುದು. ಅಂಥ ಭಗವಂತನ ಅಧೀನವಾಗಿ ಪ್ರಾಣದೇವರು ಜನಿಸ್ತಾ ಇದ್ದಾರೆ. ಪ್ರಾಣ ಪ್ರಾಣೇನ ಯಾತಿ, ಪ್ರಾಣ ಪ್ರಾಣಂ ದದಾತಿ, ಪ್ರಾಣಾಯ ದದಾತಿ. ಹೀಗೆ ಭಗವಂತನಿಗೆ ಅತ್ಯಂತ ಹತ್ತಿರವಾದ ಅತ್ಯಂತ ಆತ್ಮೀಯವಾದ ಅಂತರಂಗವಾದ ತತ್ವ ಪ್ರಾಣತತ್ವ. ಅಂತಹ ಪ್ರಾಣತತ್ವದಲ್ಲಿ ಭಗವಂತನ ಉಪಾಸನೆ ಮಾಡಿ ಅದನ್ನು ಇರುವುದಿಲ್ಲ. ಮುಂದೆ ಅದನ್ನು ಪ್ರತಿಯಾಗಿ ನಮ್ಮ ಸರ್ವಾಂಗೀ ತುಂಬಿಕೊಂಡಂತದ್ದು ಅದು ಎಲ್ಲ ಪ್ರತಿಯೊಂದು ಪ್ರತಿ ಅಶಿ ಪ್ರತೀಕದಲ್ಲೂ ತುಂಬಿಕೊಂಡು ಎಲ್ಲವನ್ನೂ ನಿಯಾಮನೆ ಮಾಡತಕ್ಕಂತ ಮಹಾಶಕ್ತಿ ಯಾಕೆ ಅನ್ನುವುದನ್ನ ನಮ್ಮ ಅನುಭವಕ್ಕೆ ಬರುವಂತಹ ಲೌಕಿಕವಾದಂತಹ ದರ್ಶನದಿಂದಲೇ ಈ ಅನುಭವ ಬರುವಂತಹ ಒಂದು ವಿವರಣೆಯನ್ನ ಉಪನಿಷತ್ತು ಮುಂದೆ ಈ ಖಂಡ ಮೂರ್ತಿ ಇದು ಪ್ರಾಣದ ಮಹಿಮೆ ನಡೆಸತಕ್ಕಂಥದ್ದು. ಅದನ್ನ ನಾವು ಮತ್ತೆ ಸಂಜೆ ಸೇರಿದಾಗ ನೋಡೋಣ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಸ್ಚಕ್ಷು ಶ್ರೋತಮಸೋಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕರಿಯಾಂ ಮಾಮಾ ಬ್ರಹ್ಮ ನಿರಾಕರಂ ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯಂ ಉಪನಿಷತ್ಸು ಕರ್ಮಾಃ ತೇ ಮೈ ಸಂತು ತೇ ಮೈ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರಮಥೋ ಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕರಿಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಕರ್ಮಾಸ್ತೇ ವೈ ಸಂತು ತೇ ವೈ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತನ ಉಪಾಸನೆಗೆ ಪ್ರತೀಕವಾಗಿ ಬರತಕ್ಕಂತಹ ದೇವತಾ ಮಾಲಿಕೆಯಲ್ಲೇ ಕೊನೆಯ ಪ್ರತೀಕ, ಸರ್ವಶ್ರೇಷ್ಠವಾದ ಪ್ರತೀಕ ಪ್ರಾಣತತ್ವದ ಉಪಾಸನೆಯ ಘಟ್ಟಕ್ಕೆ ಬಂದ ನಾವು ಬೆಳಗ್ಗೆ ನಿಂತಿದ್ದೆವು. ಇಯದಾಮನನಾಥ್ ಅಂತ ವೇದವ್ಯಾಸ ಬ್ರಹ್ಮಸೂತ್ರದಲ್ಲಿ ಇಯತ್ ಅಲ್ಲಿ ಮುಗಿದು ಭಗವಂತನ ಉಪಾಸನೆಗೆ ಪ್ರತೀಕ, ಲಕ್ಷ್ಮೀದೇವಿಯನ್ನು ಪ್ರತೀಕವಾಗಿಟ್ಟುಕೊಂಡು ಉಪಾಸನೆ. ನಮ್ಮ ಈಶಕೋಟಿ ಪರಮಿಷ್ಠರು ಈಶಿತವ್ಯ ಕೋಟಿ ಪರಮಿಷ್ಠರಲ್ಲಿ ಕೊನೆಯ ಪ್ರತೀಕ ಅಂದ್ರೆ ನಾರದೇವರೇ. ಅದರಲ್ಲಿ ಇಯತ್ ಇಯತ್ ಅಂದ್ರೆ ಇಷ್ಟೇ, ಇಲ್ಲಿ ಮುಗಿಯಿತು. ಅದರ ನಂತರ ಇನ್ನು ಇದಕ್ಕಿಂತ ಶ್ರೇಷ್ಠವಾದ ಪ್ರತೀಕ ಇಲ್ಲ. ಅಂಥ ಪ್ರಾಣತತ್ವದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವ ವಿಷಯ ಹೇಳ್ತಾ ಪ್ರಾಣತತ್ವದ ಕೆಲವು ವಿಶಿಷ್ಟವಾದ ಮಹಿಮೆಯನ್ನು ಹೇಳ್ತಾ ಅದು ಪ್ರಾಣ ಪ್ರಾಣೇನಯಾತಿ ಪ್ರಾಣ ಪ್ರಾಣಂ ದದಾತಿ ಪ್ರಾಣಾಯ ದದಾತಿ. ಈ ಮೂರು ವಾಕ್ಯಗಳಿದೆ. ಬೆಳಿಗ್ಗೆ ನಾನು ಇದನ್ನು ವಿವರಿಸಿದ್ದೆ, ಆದರೆ ಇನ್ನು ಸ್ವಲ್ಪ ಸ್ಪಷ್ಟತೆಗೋಸ್ಕರ ಅದನ್ನು ಮತ್ತೆ ತೆಗೆದುಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಅದನ್ನು ವ್ಯಾಖ್ಯಾನ ಮಾಡಿದವರು, ಅದನ್ನು ಅನುವಾದ ಮಾಡಿದವರು ಎಲ್ಲ ಗೊಂದಲ ಮಾಡಿ ತಪ್ಪು ಅರ್ಥ ಬಂದಿದ್ದಾರೆ ಈ ಮಂತ್ರಕ್ಕೆ. ಆದ್ರಿಂದ ಅದನ್ನು ಹೆಚ್ಚು ಸ್ಪಷ್ಟವಾಗಿ ನಾಳೆ ಯಾರಾದರೂ ನೀವು ಛಂದೋಪನಿಷತ್ತಿನಲ್ಲಿ ಎಷ್ಟು ಪರಿಣಿತರಾಗಬೇಕು ಅಂದ್ರೆ ಯಾರಾದರೂ ಪಂಡಿತರು ತಪ್ಪು ಅನುವಾದ ಮಾಡಿದಾಗ ಈ ತಪ್ಪು ನೀವು ಮಾಡಿದ್ದು ಅಂತ ಹೇಳುವಷ್ಟು ಅದನ್ನು ತೃಪ್ತಿ ಬರಬೇಕು. ಅದಕ್ಕೋಸ್ಕರ ಅದನ್ನು ತಿಳಿಯಾಗಿ ಮತ್ತಷ್ಟು ವಿವರವಾಗಿ ಹೇಳ್ತಾ ಇದ್ದೀನಿ. ಪ್ರಾಣ ಪ್ರಾಣೇನ ಯಾತಿ ಅಂದ್ರೆ ಮೊದಲನೆಯ ಪ್ರಾಣ ಅನ್ನುವುದು ಪ್ರಥಮ ವಿಭಕ್ತಿಯ ಪ್ರಾಣ ಅನ್ನುವುದು ನಾವೀಗ ಪ್ರತೀಕವಾಗಿರತಕ್ಕಂಥ ಮುಖ್ಯ ಪ್ರಾಣವಾಚನ. ಅವನು ಯಾತಿ ಇಡೀ ವಿಶ್ವವನ್ನ ನಿಯಂತ್ರಣ ಮಾಡ್ತಾ ಇಡೀ ವಿಶ್ವದಲ್ಲಿ ಚಲಿಸ್ತಾ ಇದ್ದಾನೆ. ಅವನ ಹೆಸರೇ ಸದಾಗತಿ ಅಂತ, ಸದಾ ಚಲನಶೀಲರಾದ ಸದಾಗಮ. ಗಮ ಅಂದ್ರೆ ಗಮನ, ಆಗಮ ಅಂದ್ರೆ ಶಾಸ್ತ್ರ, ಎರಡೂ ಹೌದು. ಸದಾಗಮ ಸದಾಗತಿ ಎರಡೂ ಹೌದು. ಎಲ್ಲ ಸತ್ ಆಗಮಗಳನ್ನು ತಿಳಿದವರಾದ್ರಿಂದ ಅವರು ಸದಾಗಮರು ಹೌದು, ಸದಾ ಗಮನಶೀಲರಾದ್ರಿಂದ ಸದಾಗಮರು. ಅದರಿಂದ ಯಾತಿ ಚಲಿಸ್ತಾರೆ, ನಿರಂತರ ಚಲಿಸ್ತಾ ಇದ್ದಾರೆ ಪ್ರಾಣದೇವರು. ಅವರು ಚಲಿಸ್ತಾ ಇರುವುದರಿಂದ ಇಡೀ ವಿಶ್ವ ಚಲಿಸ್ತಾ ಇದೆ. ಅವರು ನಿರಂತರ ಚಲಿಸ್ತಾ ಇರುವುದ ಕಾರಣ ಏನು ಅಂದ್ರೆ ಅವರಿಗೂ ಚಾಲಕ ಶಕ್ತಿಯಾದ ಪ್ರಾಣೇನ ಯಾತಿ. ಈ ಪ್ರಾಣದೇವರಿಗೂ ಪ್ರಾಣಶಕ್ತಿಯಾದ ಪ್ರಾಣಶಕ್ತಿ ಅಂದ್ರೆ ಚಾಲಕ ಶಕ್ತಿ ಅನಗತವು. ಇವರಿಂದಲೂ ಶ್ರೇಷ್ಠವಾದ ಚಾಲಕ ಶಕ್ತಿಯಾದಂತಹ ನಾರಾಯಣನಿಂದ ಪ್ರಾಣ ನಾರಾಯಣ ಪ್ರಾಣ ಪ್ರಾಣೇನ ಯಾತಿ. ಈ ಪ್ರಾಣ ಆ ಪ್ರಾಣದಿಂದ ಚಲಿಸ್ತಾ ಇದ್ದಾನೆ. ಈ ಪ್ರಾಣ ಅಂದರೆ ಪ್ರತೀಕ ಪುತ್ರ ಪ್ರಾಣ. ಶಕ್ತಿ ಇದ್ರೆ ಚಾಲಕ ಶಕ್ತಿ ಅಂತ ಉಂಟು. ಇವರಿಂದಲೂ ಶ್ರೇಷ್ಠವಾದ ಚಾಲಕ ಶಕ್ತಿ ಆದಂತಹ ನಾರಾಯಣನಿಂದ ಪ್ರಾಣ ನಾರಾಯಣ ಪ್ರಾಣ ಪ್ರಾಣೇನ ಯಾತಿ ಈ ಪ್ರಾಣ ಆ ಪ್ರಾಣದಿಂದ ಚಲಿಸ್ತಾ ಇದ್ದಾನೆ. ಈ ಪ್ರಾಣ ಅಂದರೆ ಪ್ರತೀಕ ಮುದ್ರಾದ ಪ್ರಾಣ. ಆ ಪ್ರತೀಕದಲ್ಲಿ ಉಪಾಸ್ಯವಾಗಿರತಕ್ಕಂಥ ಮೂಲ ರೂಪನಾಗಿರ್ತಕ್ಕಂಥ ಭಗವಂತನ ಪ್ರಾಣನಾಮಕನಾದ ಭಗವಂತನಿಂದ ಚಲಿಸ್ತಾ ಇದ್ದಾನೆ ಪ್ರಾಣ ಪ್ರಾಣೇನ ಯಾತಿ. ಆದ್ದರಿಂದಲೇ ಇವರಿಬ್ಬರಿಗೂ ನೋಡಿ ಪ್ರಾಣ ಪ್ರಾಣೇನ ಇವರಿಬ್ಬರಿಗೂ ಒಂದೇ ಶಬ್ದ. ಆದ್ದರಿಂದಲೇ ಈ ಅಗ್ನಿ ಅನ್ನೋ ಶಬ್ದವನ್ನು ಇವರಿಬ್ಬರಿಗೂ ಉಪಯೋಗ ಮಾಡ್ತಾರೆ. ಅಗ್ನಿ ಅಂದರೆ ಅಗ್ನಿ ನಾರಾಯಣ, ಮತ್ತೊಂದು ಪ್ರಾಣಾಗ್ನಿ. ವೇದದಲ್ಲಿ ಎಲ್ಲಿ ಎಲ್ಲಿ ಅಗ್ನಿ ಸೂಕ್ತ ಬಂತು, ಎಷ್ಟು ಅಗ್ನಿ ಸೂಕ್ತಗಳು ಬಂದಿವೆ ಪ್ರಾರಂಭದಿಂದ ಒಳ್ಳೆ ಅಗ್ನಿವೀರೇ ಪುರೋಹಿತಂ, ಎಷ್ಟು ಅಗ್ನಿ ಸೂಕ್ತಗಳು ವೇದದಲ್ಲಿ ಬಂದಿವೆ ಅವಷ್ಟು ಪ್ರಾಣ ಸೂಕ್ತಗಳು ಮತ್ತು ನಾರಾಯಣ ಸೂಕ್ತ. ಈಗ ತ್ರಯೋರ್ಥ ಸರ್ವ ವೇದೇಶು ಅಂತಲ್ಲಿ ಅಗ್ನಿ ಸೂಕ್ತದಲ್ಲಿ ಬಹಳ ಸುಲಭ. ಅಗ್ನಿ ಸೂಕ್ತಕ್ಕೆ ಒಂದು ಅಗ್ನಿ ಅಂತ ವಿಶ್ವಾದ ಅಗ್ನಿ, ಮತ್ತೊಂದು ಪ್ರಾಣದೇವರು, ಮತ್ತೊಂದು ನಾರಾಯಣ. ಹೀಗೆ ಅಗ್ನಿ ಸೂಕ್ತ ಎಲ್ಲೆಲ್ಲಿ ಬಂದಿದೆ ಆ ಎಲ್ಲಾ ಅಗ್ನಿ ಸೂಕ್ತಗಳಿಂದ ವಾಚ್ಯರಾದ ಪ್ರಾಣದೇವರು ಮತ್ತು ನಾರಾಯಣ. ಯಾಕೆಂದ್ರೆ ಇಲ್ಲಿ ಹೇಳಿದ್ದೆ ವಿಷಯ, ಪ್ರಾಣ ಅಂದ್ರೆ ಏನು? ಪ್ರಾಣ ಅಂದ್ರೆ ಚಲನೆ ಕೊಡತಕ್ಕವರು, ಚಾಲನೆ ಶಕ್ತಿ. ಈ ಚಾಲಕ ಶಕ್ತಿಗೂ ಪ್ರಾಣ ಚಾಲನೆ ಕೊಡತಕ್ಕ ಚಾಲಕ ಶಕ್ತಿ ನಾರಾಯಣ. ಅಗ್ನಿ ಇದು ಅದೇ ಅಗ್ನಿ, ಅಗ ಅಂದ್ರೆ ನಗಚ್ಚತಿ, ಚಲನೆ ಇಲ್ಲದೆ ಇರತಕ್ಕಂಥ ಸ್ವತಃ ಚಲಿಸಲಾಗದ ವಸ್ತುವಿಗೆ ಅಗ ಅಂತ ಇಂಗ್ಲಿಷ್ನಲ್ಲಿ ಇನರ್ಟ್ ಅಂತಾರೆ. ಆ ಇನರ್ಟ್ ಆಗಿರತಕ್ಕಂಥ ಜಗತ್ತಿಗೆ ನೀ ನಯನ ಚಲನೆ ಕೊಡ್ತಕ್ಕಂಥ ಅಗ್ನಿ ಅಂದ್ರೆ ಅಗ್ನಿಂದಲೂ ಪ್ರಾಣ ಅಂದ್ರೆ ಒಂದೇ ಅಲ್ಲ. ಆದ್ರಿಂದ ಪ್ರಾಣದೇವರಿಗೂ ಅಗ್ನಿ ಹೆಸರು, ನಾರಾಯಣದಿಗೂ ಅಗ್ನಿ ಹೆಸರು. ಪ್ರಾಣದೇವರಿಗೂ ಪ್ರಾಣ ಅಂತ ಹೆಸರು, ನಾರಾಯಣದಿಗೂ ಪ್ರಾಣ ಅಂತ ಹೆಸರು. ಇದು ಜಗತ್ತಿಗೆಲ್ಲ ಪ್ರಾಣ ಇವರು, ಇವರಿಗೂ ಪ್ರಾಣ ಅವರು. ಜಗತ್ತಿಗೆಲ್ಲ ಅಗ್ನಿ ಪ್ರಾಣದೇವರು, ಪ್ರಾಣದೇವರಿಗೂ ಅಗ್ನಿ ನಾರಾಯಣ. ಅದರಿಂದ ಅಗ್ನಿ ಅನ್ನೋ ಶಬ್ದ ಮತ್ತು ಪ್ರಾಣ ಅನ್ನೋ ಶಬ್ದ ಒಂದೇ ಅರ್ಥವನ್ನು ಹೇಳತಕ್ಕ ಸಮಾನಾರ್ಥಕವಾದ ಶಬ್ದಗಳು. ಅದಾಗ್ನಿ ಚಲನೆ ಇಲ್ಲದ ವಸ್ತುವಿಗೆ ಚಲನೆ ಕೊಡುವುದು. ಅದನ್ನೇ ಪಿಂಡಾಟ ತಗೊಂಡ್ರೆ ಅಂಗಾಗ್ನಿ ಚಲನೆ ಇಲ್ಲದ ಅಂಗಗಳಿಗೆ, ಕೈ ಕಾಲು ಕಣ್ಣು ಕಿವಿ ಯಾವ ಬೇಕಾದ್ರೆ ತಗೊಳ್ಳಿ, ಚಲನೆ ಇಲ್ಲದ ಅಂಗಗಳು ಇವುಗಳು ಚಲಿಸುವುದು ಯಾವಾಗ? ಅವರಿಂದ ಪ್ರಾಣದೇವರು ಬಂದು ಕುದ್ದು ಚಲಿಸುತ್ತೆ. ಪ್ರಾಣದೇವರು ವಿಡ್ರಾ ಮಾಡಿದರೆ ಚಲನೆ ಇಲ್ಲಿ ಪ್ರಾಣ ಹೋಯಿತು ಅಂತ ಹೇಳಿ ಚಲನೆ ನಿಂತುಕೊಂಡ್ರೆ ಯಾಕೆ ಅಂದಾಡುವುದಿಲ್ಲ ಈ ದೇಹ ಪ್ರಾಣ ಹೋಯಿತು ಅಂತ ಪ್ರಾಣ ಹೋದ್ರೆ ಅಂದಾಡೋದು. ಜೀವ ಹೋಯ್ತು ಅಂತ ಹೇಳಿದ್ರೆ ಜೀವ ಹೋದ್ರು ಕೂಡ ಪ್ರಶ್ನೆ ಅಲ್ಲ, ಅಲ್ಲಿ ಮುಖ್ಯ ಪ್ರಾಣ ಹೋಯ್ತು. ನಮ್ಮಲ್ಲಿ ಇದು ನೋಡಿ ಕನ್ನಡದಲ್ಲಿ ಇದು ಶಾಸ್ತ್ರಜ್ಞರಿಂದ ಬಂದರು, ಜೀವ ಹೋಗುವುದು ಪ್ರಾಣ ಹೋಗುವುದು ಎರಡು ಬೇರೆ ಬೇರೆ ಇದೆ. ಪ್ರಾಣ ಹೋದಾಗ ಪ್ರಾಣದೊಟ್ಟಿಗೆ ಜೀವ ಹೋಗುತ್ತೆ, ಆದ್ರೆ ಎರಡು ಶಬ್ದಗಳು ಬೇರೆ ಬೇರೆ. ಅವರ ಜೀವ ಹೋಯ್ತು, ಅವರ ಪ್ರಾಣ ಹೋಯ್ತು. ಹೀಗೆ ಪ್ರಾಣ ಮತ್ತು ಅಗ್ನಿ ಎರಡು ಸಮಾನವಾದಂತಹ ಅರ್ಥವನ್ನು ಕೊಡತಕ್ಕ ಶಬ್ದಗಳು. ದೇಹದ ಒಳಗೆ ಇರತಕ್ಕಂತಹ ಚಲನೆ, ಇಂದ್ರಿಯಗಳಿಗೆ ಚಲನೆ ಕೊಡತಕ್ಕಂಥವರು ಅಗ್ನಿ. ಮತ್ತಷ್ಟೇ ಅಲ್ಲ, ಒಳಗಿನಿಂದ ನಾವು ಉಂಡದ್ದನ್ನು ಪಚನೆ ಮಾಡುವ ಪಾಚಕ ಅಗ್ನಿ, ಪ್ರಾಣಾಪಾನ ಆದವಂತಹ ಅರ್ಥವಾದ. ಪ್ರಾಣದೇವರು ಹೋದ್ರೆ ದೇಹದ ಬಿಸಿ ಹೋಗುತ್ತೆ, ಥಂಡಿ ಆಗುತ್ತೆ, ಪುನಃ ಆ ಟೆಂಪರೇಚರ್ ಅಗ್ನಿ, ಅದು ಪ್ರಾಣದೇವರು. ಹೀಗೆ ಪ್ರಾಣಾಗ್ನಯ ಏವ ಏತತ್ಪುರೇ ಜಾಗೃತಿ, ಅವರು ಪ್ರಾಣಾಗ್ನಯ ಅಂತ ಹೇಳಿದ್ರು ಷಟ್ ಪ್ರಶ್ನದಲ್ಲಿ. ಆ ಅಗ್ನಿ ಶಬ್ದ ವಾಚ್ಯನಾಗಿರತಕ್ಕಂತಹ ಪ್ರಾಣ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ಅನ್ನೋದು ನಾವು ಮಾರಿ ಪ್ರಾಣದೇವರನ್ನು ಮುಖ್ಯ ಪ್ರಾಣ ಅಂತೇವೆ. ವೇದದ ಋಷಿಗಳು ಪ್ರಾಣದೇವರನ್ನು ಮುಖ್ಯ ಪ್ರಾಣ ಅನ್ನೋದಿಲ್ಲ, ಮಧ್ಯಮ ಪ್ರಾಣ ಅಂತ, ನಡುವಿನ ಪ್ರಾಣ, ಮೀಡಿಯೇಟ್. ಮುಖ್ಯ ಪ್ರಾಣ ಅಂದ್ರೆ ನಾರಾಯಣ, ಅವನು ಮುಖ್ಯ ಪ್ರಾಣ. ಅವನ ನಂತರದವನು ಇವನು, ಅಂದ್ರೆ ಇವನು ಮುಖ್ಯ ಪ್ರಾಣ ಅಲ್ಲೇ ಅಲ್ಲ. ವಾಯುದೇವರು ಮಧ್ಯಮ ಪ್ರಾಣ, ಅವನು ಮುಖ್ಯ ಪ್ರಾಣ, ಪ್ರಾಣದೇವರು ಮಧ್ಯಮ ಪ್ರಾಣ, ಅದರ ನಂತರದವರೆಲ್ಲ ಅಧಮ ಪ್ರಾಣಿಗಳು. ಹೀಗೆ ಮುಖ್ಯ ಪ್ರಾಣ ಮಧ್ಯಮ ಪ್ರಾಣ, ಮಧ್ಯಮ ಪ್ರಾಣ ಮುಖ್ಯ ಪ್ರಾಣಿಯನ್ನೇ ಆದ್ಯತೆ, ಪ್ರಾಣ ಪ್ರಾಣಿಯನ್ನೇ ಆದ್ಯತೆ. ಈ ಮಧ್ಯಮ ಪ್ರಾಣ ಇದ್ದಾನಲ್ಲ, ಮಧ್ಯಮ ಅಂದ್ರೆ ಭಗವಂತನಿಗೂ ನಮಗೂ ಮಧ್ಯದಲ್ಲಿರುವುದು, ಮೀಡಿಯೇಟರ್. ಆ ಮಧ್ಯಮ ಪ್ರಾಣ ಮುಖ್ಯ ಪ್ರಾಣನಿಂದ ಚಲಿಸ್ತಾ ಇದ್ದಾನೆ. ಪ್ರಾಣ ಪ್ರಾಣಿಯನ್ನೇ ಆದ. ಆಮೇಲೆ ಪ್ರಾಣ ಪ್ರಾಣಂ ದದಾತಿ. ಇಲ್ಲಿ ಪ್ರಾಣ ಅಂತಂದ್ರೆ ಪ್ರಾಣ ಅನ್ನುವಂತಹ ಪ್ರಥಮ ವಿಭಕ್ತಿಯಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಪ್ರತೀಕಭೂತವಾಗಿರ್ತಕ್ಕಂಥ ವೈದ್ಯವರನ್ನು ಹೇಳುತ್ತೆ. ಪ್ರಾಣೇನ ತೃತೀಯ ವಿಭಕ್ತಿ ಭಗವಂತ ಇಲ್ಲಿ ಹಾಗೆ ಪ್ರಾಣ ಅನ್ನುವ ಪ್ರಥಮ ವಿಭಕ್ತಿ ಮುಖ್ಯ. ನಮ್ಮ ನಾವು ಯಾರನ್ನು ಮುಖ್ಯ ಪ್ರಾಣ ಅಂತ ಕರಿತೀವೋ, ಯಾರನ್ನ ಶ್ರುತಿಗಳು ಮಧ್ಯಮ ಪ್ರಾಣ ಅಂತ ಕರೀತಾರೋ, ಆ ಮಧ್ಯಮ ಪ್ರಾಣ ಪ್ರಾಣಂ ದದಾತಿ. ಮಧ್ಯಮ ಪ್ರಾಣನೇ ನಮಗೆ ಪ್ರಾಣ ಮುಖ್ಯ ಪ್ರಾಣದನ್ನು ಕೊಡ್ತಾರೆ. ಪ್ರಾಣ ಪ್ರಾಣಂ ದದಾತಿ. ಆದರೆ ಈ ವಾಯುದೇವರೇ ಮುಖ್ಯ ಪ್ರಾಣನಾಗಿರ್ತಕ್ಕಂಥ, ಪ್ರಾಣನಿಗೂ ಪ್ರಾಣಶಕ್ತಿ ಚೇಷ್ಟ ಸರ್ವಚೇಷ್ಟಗಳಾದ ಭಗವಂತನನ್ನು ನಮಗೆ ಕೊಡುತ್ತಾನೆ. ಅಂದರೆ ವಾಯುದೇವರೇ ಬ್ರಹ್ಮಾದಿ ಬ್ರಹ್ಮ ವಾಯುಗಳೇ ಸಮಸ್ತ ದೇವತೆಗಳಿಗೆ ಭಗವಂತತ್ವವನ್ನು ಉಪದೇಶ ಮಾಡಬೇಕು. ಅಲ್ಲಿಂದ ಇದು ಋಷಿಗಳಿಗೆ ಮತ್ತು ಋಷಿಗಳಿಂದ ಮನುಷ್ಯರಿಗೆ ಒಂದು ಸಮಸ್ತ ಭಗವದ್ ವಿಷಯಕವಾದ ಜ್ಞಾನ ಪರಂಪರೆಯನ್ನು ಭೂಮಿಯಲ್ಲಿ ಬಿತ್ತಿದವರೇ ವಾಯುದೇವರು. ಯಾಕೆಂದ್ರೆ ಸೃಷ್ಟಿ ಆರಂಭದಲ್ಲಿ ಭಗವಂತನಿಂದ ವೇದೋಪದೇಶ ತೇನೇ ಪ್ರಕೃತಾಯ ಆದಿಕವೇ ಸಮಸ್ತ ಶಾಸ್ತ್ರದ ಉಪದೇಶ ಪಡೆದವರು ಬ್ರಹ್ಮವಾಯುಗಳು. ಅವರಿಂದ ಮತ್ತೆ ರುದ್ರಾದಿಗಳಿಗೆ ಬಂತು, ಋಷಿಮುನಿಗಳಿಗೆ ಬಂತು, ಅಲ್ಲಿಂದ ನಮಗೆ ಬಂತು. ಹಾಗಾಗಿ ಪ್ರಾಣ ವಾಯುದೇವರೇ ಪ್ರಾಣಂ ಭಗವಂತನನ್ನು ಈ ಪ್ರಪಂಚಕ್ಕೆ ಕೊಟ್ಟು ಕೊಟ್ಟರೆ ಅರಿವು ಕೊಟ್ಟು ಭಗವಂತನ ಅರಿವನ್ನು ಕೊಟ್ಟು. ಆಮೇಲೆ ಅಷ್ಟೇ ಅಲ್ಲ, ಅವತಾರ ರೂಪದಿಂದಲೂ ಪ್ರಾಣ ಪ್ರಾಣಂ ದದಾತಿ. ಗುರು ರೂಪದಿಂದ ಕೊಟ್ಟರು, ಮತ್ತೆ ಅವತಾರ ರೂಪದಿಂದ ಮತ್ತೆ ಭಕ್ತು ರೂಪದಿಂದ ಬಂದು ಪ್ರಾಣ ಭಗವಂತನನ್ನ ನಿಮಗೆ ವಾಯುದೇವರ ಪ್ರಾಣ ಇರ್ಬೋದು, ನನಗೆ ಅವನು ಪ್ರಾಣ. ಸಾರಿ ಜಗತ್ತಿಗೆ ಆ ಸರ್ವಚೇಷ್ಟಕನಾದಂತಹ ಭಗವಂತನ ಮಹಿಮೆಯನ್ನ ತಿಳಿ ಹೇಳಿದ್ರು ಮಧ್ವ ರೂಪದಿಂದ ಬಂದು. ಪ್ರಾಣ ಪ್ರಾಣದ ದಾತಿ ಭೀಮರೂಪದಿಂದಲೂ ಹೌದು. ಯಾಕೆಂದ್ರೆ ಮಹಾಭಾರತ ಹೆದರೆ ಆಚಾರ್ಯ ಹೇಳ್ತಾರೆ, ಭೀಮ ಧರ್ಮರಾಜ ರಾಜ ಆದಾಗ ಯುದ್ಧ ಮುಗಿದು ಧರ್ಮರಾಜ ಸಮ್ರಾಟ ಚಕ್ರವರ್ತಿಯಾದ ಭಾರತದ ಸುತ್ತಮುತ್ತ ಇರುವ ಎಲ್ಲಾ ದೇಶಗಳಿಗೆ ಒಬ್ಬನೇ ಸಮ್ರಾಟ ಚಕ್ರವರ್ತಿಯಾದ ಭಾರತದ ಅಕ್ಕಪಕ್ಕದಲ್ಲಿದ್ದಂತಹ ದೇಶಗಳೆಲ್ಲ ಇವಾಗ ಏನಂತೇವೆ ನಾವು, ಅಫ್ಘಾನಿಸ್ತಾನ, ಕಾಬೂಲು, ಮಲೇಷ್ಯಾ, ಬರ್ಮಾ, ಇಂಡೋನೇಷ್ಯಾ, ಇವೆಲ್ಲ ಧರ್ಮರಾಜನಾಡಳಿತ. ಅಷ್ಟೇ ಅಲ್ಲ, ರಷ್ಯಾ, ಚೀನಾ, ಕಾಶ್ಮೀರ, ರಷ್ಯಾ, ಚೀನಾ, ರಷ್ಯಾ, ಚೀನಾ ಕೂಡ ಪಾಂಡವರು ಗೆದ್ದಂತಿದ್ರು, ರಾಜಶೇಖರ ಅದು ಪಾಂಡವರ ಬಂತು. ಇಷ್ಟು ಚೀನಾ ಸುಮಾರು ಈಗ ನಮ್ಗೆ ತಿಳಿದಂತೆ ಇಡೀ ಈಗ ಭಾರತ ಏನಿದೆ ಅದು ಸಿಲೋನ್. ಆಮೇಲೆ ಬರ್ಮಾ, ಚೀನಾ, ರಷ್ಯಾ, ಆದ್ರೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಮಲೇಷ್ಯಾ, ಇಂಡೋನೇಷ್ಯಾ, ಈ ಎಲ್ಲ ಭಾಗಗಳು ಸೇರಿ ಇಷ್ಟು ಭೂಭಾಗಕ್ಕೆ ಧರ್ಮರಾಜ ಚಕ್ರವರ್ತಿ. ಇದು ಇವತ್ತು ನಮಗೆ ಜಿಯೋಗ್ರಾಫಿಕಲಿ ಗುರುತಿಸಬಹುದಾದ ಇನ್ಯಾವ್ಯಾವ ಭಾಗಗಳು ಇತ್ತು ಅಂತ ಹೇಳುದು ಸ್ಪಷ್ಟ ಗೊತ್ತಾಗುತ್ತೆ. ಇದಿಷ್ಟು ಇವತ್ತು ಮ್ಯಾಪಿನಲ್ಲಿ ಗುರುತಿಸಬಹುದಾದಂತಹ ಧರ್ಮರಾಜನ ಆಡಳಿತ ಕೊಡಬೇಕು ಭೂಭಾಗ. ಧರ್ಮರಾಜ ಚಕ್ರವರ್ತಿ ಆದಾಗ ಭೀಮಸೇನ ಯುವರಾಜ ಆದ. ಯುವರಾಜ ಆಗಿ ಅವನು ನಿಜವಾಗಿ ಏನ್ ಮಾಡಬಹುದಿತ್ತು, ಭೀಮಸೇನ ತನ್ನ ಪೌರುಷ ಶತ್ರು ನಿಗ್ರಹಕ್ಕೋಸ್ಕರ ಪರರಾಷ್ಟ್ರಗಳ ಮೇಲೆ ದಾಳಿ ಮಾಡಿ ವಿದೇಶಗಳನ್ನೆಲ್ಲ ಸ್ವಾಧೀನ ಮಾಡಿಕೊಳ್ಬಹುದಿತ್ತು. ಅದು ಮಾಡಲಿಲ್ಲ ಭೀಮಸೇನ. ವಿದೇಶ ಮಂತ್ರಿ ಸ್ಥಾನವನ್ನು ಅರ್ಜುನ ಬಿಟ್ಟುಕೊಟ್ಟ. ಹೋಗು ಎಲ್ಲ ಸುತ್ತು ಕಡೆ ಯಾರು ತೊಂದರೆ ಮಾಡ್ತಾರೆ, ಶತ್ರುಗಳು ಶತ್ರು ನಿಗ್ರಹ ನೀನು ಮಾಡ್ಕೊಂತ ಅರ್ಜುನ ಬಿಟ್ಟುಕೊಟ್ಟ. ಗೃಹ ಮಂತ್ರಿ ಸ್ಥಾನವನ್ನು ಭೀಮಸೇನ ವಹಿಸಿಕೊಂಡೆ. ಇವಾಸ್ ಹೋಮ್ ಮಿನಿಸ್ಟರ್ ಅಂಡ್ ಧರ್ಮರಾಜ ವಾಸ್ ಕಿಂಗ್, ಕಿವಾ ವಾಸ್ ಹೋಮ್ ಮಿನಿಸ್ಟರ್ ಅಂಡ್ ಅರ್ಜುನ ವಾಸ್ ಫಾರಿನ್ ಅಫೈರ್ಸ್ ಮಿನಿಸ್ಟರ್. ಹೀಗೆ ಭೀಮಸೇನ ಗೃಹ ಮಂತ್ರಿಯಾಗಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಧರ್ಮರಾಜನ ಆಡಳಿತದ ಪ್ರತಿಯೊಂದು ಗ್ರಾಮದಲ್ಲಿಯೂ ಐದೈದು ಜನ ವೈಷ್ಣವ ವಿದ್ವಾಂಸನ್ನಿಟ್ಟು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿಸಿದರು. ಪ್ರತಿ ಗ್ರಾಮದಲ್ಲಿ ವಿದ್ವಾಂಸರು ಇರಬೇಕು, ಏನು ಒಂದು ಹಳ್ಳಿ ಇರಬಾರದು. ಹೀಗೆ ವ್ಯವಸ್ಥೆ ಮಾಡಿ ಶುದ್ಧೇ ಭಗವತೇ ಧರ್ಮೇ ನಿರತೋ ಎಂದು ಕಂಡುಕೊಂಡರು. ಹೀಗೆ ಅವರು ಆನಂದದ ಒಂದು ವಿಷಯಕ್ಕೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಆಂಜನೇಯನು ಮೊದಲು ಘೋಷಣೆ ಮಾಡಿದವನು ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕೃತ.